ಆಸೆ ಹಕ್ಕಿಯು ರೆಕ್ಕೆ ಬಿಚ್ಚಿದೆ, ನಿಂತ ನೀರೆಲ್ಲ ಮತ್ತೆ ಹರಿದಿದೆ. ಈಗ ನೀನು हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ ಇನ್ನಿಲ್ಲಾ ಚಿಂತೆ ಸಿಕ್ಕಿದೆ ನಮಗೆ ಹೊಸ ಮಾರ್ಗ ಮಾಡಿಸಿ ನಾವು ಬೆಳೆ ವಿಮೆಯ ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ನಾನು ನನ್ನ ಹೆಂಡತಿರು ಚಿತ್ರಕ್ಕಾಗಿ ಎಲ್ ಎನ್ ಶಾಸ್ತ್ರಿ ಹಾಗೂ ಗುರುಕಿರಣ್ ಹಾಡಿರುವ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ರವಿಚಂದ್ರನ್ ಅವರದು. One, two, three, coo-coo-coo. Trick, e-trick, hat-trick. Hat-trick. Nanna hatina music. Music. Yella hatiku tonic. Tonic. Nani ruwa kiku. Bounce agada taku. Nahaku aluku. ಬ್ರೇಕ್ ಇಲ್ಲದ ಬೈಕು ಈ ರೀಮಿನ ದಿಕ್ಕು ಒಂದಿದ್ದರೆ ಸಾಕು ಸಿಕ್ಕೋರಿಗೆ ಲಕ್ಕು ಈ ಪ್ರೀತಿಯ ಬುಕ್ಕು ಅಪ್ಪ ಕಾಂತಿಯರ ಕಣ್ಣಿದ್ದು ಆಯಸ್ಕಾಂತ ಪಕ್ಕ ಎದೆಯಲ್ಲಿ ತೋಮ್ ತೋಮ್ ತರಗಿಡ ತರಗಿಡ್ತ ತರಗಿಡ ತರಗಿಡ್ತ ಇವರ ಕನಸೆ ಭೀಮ್ ಭೀಮ್ ಕಾಕುಣಿತ ಮತ್ತು ದಿದ್ದು ತೋಂಕುಣಿತ ತದಿಂತ ಅಪ್ಪ ಕಾಂತಿಯರ ಕಣ್ಣಿದ್ದು ಆಯಸ್ಕಾಂತ ಪಕ್ಕ ಎದೆಯಲ್ಲಿ ತೋಮ್ ತೋಮ್ ತರಗಿಡ ತರಗಿಡ್ತ ತರಗಿಡ ತರಗಿಡ್ತ ಇವರ ಕನಸೆ ಭೀಮ್ ಭೀಮ್ ಕಾಕುಣಿತ ಮತ್ತು ದಿದ್ದು ತೋಂಕುಣಿತ ತದಿಂತ ನಾದಿರ್ದಿನ ನಾದಿರ್ದಿನ ನಾದಿರ್ದಿನ One, two, three, coo-coo-coo. Trick, e-trick, hat-trick. Hat-trick. Nanna hatina music. Music. Yella hatiku tonic. Tonic. ಇವಳ ಅಂಕ ಒಂದು ತಿಮ್ಮಿ ತಕ್ಕ ಮೃದಂಗ ಇವಳ ಅಂತರಂಗ ನೋಡಿದರೆ ಪತಂಗ ಇವಳು ಮೋಹನ ರಾಗದ ಮೋಹಿನಿ ಸರಿಗಮನಿ ಹಂಸ ನಂದಿಯ ನಂದಿನಿ ಸಗಮನಿ ರನ್ನ ಚನ್ನ ಕವಿ ಪಂಪನಿ ಕೂಸರು ವಜ್ಞನಿ ಕೂಸರ ಸದ ರಾಗವಿದೆ ಕಲ್ಯಾಣಿ ರಾಗ ಕಲ್ಯಾಣಿಗೆ ಶಿವರಂಜಿನಿ ಈ ರಂಜಿನಿಗೆ ಅತರಂ ಮಧುರಂ ಮಧುರಾತಿ ಮಧುರಂ ಕಾಮವರ್ತಿನಿ ಕಾಮಿನಿಗೆ ಅಖಿಲಂ ಸಕಲಂ ಚಲಲಲ್ಲ ಸಲಿಲಂ ಶ್ರೀರಾಗ ನನ್ನ ಶ್ರೀಮತಿಗೆ ಕರ್ನಾಟಕ ಸಂಗೀತದ ಆನೆ ನನ್ಗೊಬ್ಳೆ ಹೆಂಡತಿ ಕನ್ನಡದ ಆನೆ ರೆಡಿ ಒನ್ ಟೂ ತ್ರೀ ಕುತ್ತು ಟ್ರಿಕ್ಕು ಹ್ಯಾಟ್ರಿಕ್ ನನ್ನ ಹಾತಿನ ಮ್ಯೂಸಿಕ್ ಮ್ಯೂಸಿಕ್

ಸ್ಪರ್ಶವು ಚಂದಯಾಮಿನಿ ಯಾಮಿನಿ ನಿನ್ನ ಬಿಂಕವು ಚಂದಯಾಮಿನಿ ನಯನಾಚಿಕೆ ಚಂದಯಾಮಿನಿ ಉಸುಕಾಟವು ಚಂದಯಾಮಿನಿ ಯಾಮಿನಿ ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ಬದ್ರಿ ಚಿತ್ರದ ಗೀತೆ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ಹೇಮಂತ್ ಸ್ವರಕಲ್ಪನೆಯಲ್ಲಿ ಉಷಾ ಬದ್ರಿ ಹಾಡಿರುವ ಗೀತೆ ಅರೆ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹೇಗೆ ಮಾಡಿರ್ವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ, ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಈಗ ಶ್ವೇತಾ ಕಾರ್ತಿಕ್ ಹಾಡಿರುವ ಗಾನ ಬಜಾನ ಚಿತ್ರದ ಗೀತೆಯನ್ನು ಕೇಳಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಜೋಶ್ವ ಶ್ರೀಧರ್ ಅವರದು. ಹೊಸದೊಂದು ಹೆಸರಿಡು ನನಗೆ, ನಿನಗಿಷ್ಟ ಆಗುವ ಹಾಗೆ ಮುದ್ದಾಗಿ ಅದರಲ್ಲಿ ನನ್ನ ಕರೆಯೇ. ಕಲ್ತಾಕಿದ ಕನ್ನಡಿ ಹಾಗೆ, ಕಳುವಾಗಿರೋ ಅಂಗಡಿ ಹಾಗೆ, ಮನಸ್ಸಾಗಲು ಕಾರಣ ನಿನ್ನ ನಗೆಯೇ. ಸೂಚನೆ ಇದುವೇ ಗೆಳತಿಯೇ ನೋಡು, ಆ ಗುಣಗಳ ಪ್ರೀತಿಯಲ್ಲ, ಅದು ಪ್ರೀತಿಯ ಸೂಚನೆಯಲ್ಲ, ಆಸ್ಪತ್ರೆಯ ಸೇರಿಕೊ ಬೇಗ ಹುಡುಗ ಹುಡು. ನೀ ಬಲ್ಬ ಮೇಲೆ ಬಾಳಲ್ಲಿ ಜೀಗಿದಂತಾಗಿ ಜೋಕಾಲಿ, ಹಿತವಾದ ಹೊಯ್ದಾಟ ನಮ್ಮಲ್ಲಿ ಶುರುವಾಗಿದೆ.